ಬಂತು ಒಂದು ಸೊಗಸಾದ ಸವಿ ಸಲ್ಲಿನಂತೆ ಮನಸೂತಿ ಮನಸಾರಿ ನನ್ನ ಹೊಸ ಲೋಕ ಮನ ತುಂಬಿ ನನ್ನ ಸೂರಿ ಸರಿ ಮುಂದೆ ನೋಡಿ ಹೇಳು ಬೇಡ ಒಂದು ಸೊಗಸಾದ ಸವಿಸಲು ನಂತೆ ನಿನ್ನನು ನೀ ನನ್ನನು ಹುಡುಕೋಣ ಖುಷಿಯಲ್ಲಿ ಎಳೆದು ಇದ್ದಾಗ ಸಂಗಾತ ಮುದ್ದಾದ ಸಂಗೀತ ಇನ್ಯಾವ ದನಿ ಕೇಳದಲ್ಲ ನಮ್ಮೊಲವಳಿ ನಾವಿಬ್ಬರೇ ಜಗದಲ್ಲಿ ಬೇರಾರು ಇಲ್ಲ ಅಂತೂ ಇಂತೂ ಪ್ರೀತಿ ಬಂದು ಒಂದು ಸೊಗಸಾದ ಸವಿ ಸಲ್ಲಿನಂತೆ ಪ್ರೀತಿ ಬಂದು ನವಿರಾದ ಗಂಗಾಗಿ ಉನ್ಮತ್ತ ತುಂಗಾಗಿ ದಯವಿಟ್ಟು ನಿನ್ನ ಕಾಡು ನಿನ್ನು ಸಿರಲೆ ನಾ ಕೇಳುವೆ ನನ್ನ ದಯ ಕೆಂಪಾದ ಹಾಡು ಒಂದು ಸೊಗಸಾದ ಸವಿಸಲ್ಲಿ